ಭಕ್ತರು ತಂದ ಪಾಕ ಘನವಾಗಿ ಗೈದು ಭಕ್ತರು ತಂದ ಪಾಕ ಅಮೃತ ನವನುಣ್ಣೋ ಆನಂದ ಭರಿತ ಅಮೃತ ನವನುಣ್ಣೋ ಆನಂದ ಭರಿತ ಹಾಲು ಮೇಲಾಗಿ ಕೆನೆ ಮೊಸರಿಟ್ಟೆ ಹಾಲು ಮೇಲಾಗಿ ಕೆನೆ